ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರು ತಾಲೂಕಿನ ಮಲಿಯಾಬಾದ್ ಗ್ರಾಮದ ಹನುಮೇಶ್ ನಾಯಕರು. ಇವರು ಸುಮಾರು ವರ್ಷಗಳಿಂದ ತರಕಾರಿಯನ್ನ ಅಂತಂದ್ರೆ ಕಾಯಿಪಲ್ಲೆಗಳನ್ನ ಬೆಳ್ಕೊಂಡು ತಮ್ಮ ಜೀವನವನ್ನ ಮಾಡ್ತಿದ್ದಾರೆ. ಏನೇನು ಕಾಯಿಪಲ್ಲೆಗಳನ್ನ ಬೆಳೀತಾರೆ, ತರಕಾರಿಗಳನ್ನ ಯಾವ ರೀತಿಯಾಗಿ ಅವರು ಮಾರಾಟ ಮಾಡ್ತಾರೆ, ಏನೇನು ಬೆಳೆಗಳನ್ನ ಅವರು ಹಾಕೊಂಡಿದ್ದಾರೆ, ಅವರ ಕೃಷಿ ಅನುಭವಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ ಹನುಮೇಶ್ ನಾಯಕ್ ಅವರೇ. ನಾಯಕ್ ಅವರೇ, ಈಗ ನಿಮ್ಗೆ ಪಿತ್ರಾರ್ಜಿತ ಆಸ್ತಿ ಎಷ್ಟಿದೆ, ನಿಮ್ದು ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಯ್ತು, ನಿಮ್ಮ ಓದು? ನಾವು ಸೆಕೆಂಡ್ ಇಯರ್ ಓದಿವಿ ಸರ್, ಪಿ ಯು ಸಿ ಸೆಕೆಂಡ್ ಇಯರ್ ಓದಿವಿ. ನಮ್ಮ ಪಿತ್ರಾರ್ಜಿತ ಆಸ್ತಿ ಅಂದರೆ ನಾವಿಬ್ಬರು ಅಣ್ಣ ತಮ್ಮಂದಿರು. ನಮ್ಮ ಅಣ್ಣ ಹೆಸರು ನರಸಪ್ಪ ಅಂತೇಳಿ, ನಮ್ಮ ಹೆಸರು ಹನುಮೇಶ್ ನಾಯ್ಕ ಅಂತೇಳಿ. ನಮ್ಮದು ಮಲಿಯಾಬಾದ್, ಹೊಸ ಮಲಿಯಾಬಾದ್. ನಮ್ಮಲ್ಲಿ ಎರಡು ಮಲಿಯಾಬಾದ್ ಅವ, ನಮ್ದು ಹೊಸ ಮಲಿಯಾಬಾದ್, ಇನ್ನೊಂದು ಹಳೆ ಮಲಿಯಾಬಾದ್ ಅಂತ. ನಾವು ನಮ್ಮಲ್ಲಿ 12 ಎಕರೆ ಅದ ನಮಗೆ ಭೂಮಿ. ನಮ್ಮ ಅಣ್ಣ ನಾವು ಇಬ್ರು ಭಾಗ ಹೋಗಿವಿ. ಅಂದ್ರೆ ತಲಕ್ಕೆ 6 ಎಕರೆ ನಿಮ್ಗೆ ಬಂದದ? 6 ಎಕರೆ, 6 ಎಕರೆ ನಮ್ಗೆ ಬಂದದ. ನಾವು ಅದರಲ್ಲಿ ಹತ್ತಿ ಇಡ್ತೀವಿ, ಭತ್ತ ಬಿತ್ತೋದು, ನಾಟಿ ಮಾಡೋದು, ಮತ್ತು ಕಾಯಿಪಲ್ಲೆ ಹಾಕ್ತೀವಿ. ನಮ್ಮದು ಕಂಟಿನ್ಯೂ ಮಾರ್ಕೆಟಿಗೆ ಕಾಯಿಪಲ್ಲೆ, ಪಾಲಕ್ಕಿ, ಕೊತ್ತಂಬರಿ, ಮೆಂತ್ಯ. ನಾವು ಉಳ್ಳಾಗಡ್ಡೆ ಹಾಕ್ತೀವಿ ಅಂದರೆ ನಾವು ಉಳ್ಳಾಗಡ್ಡೆ ಕೊಯ್ಯಂಗಿಲ್ಲ, ತಪ್ಪಲೇ ಸುಡ್ಸುತ್ತಿ ಮಾರ್ಕೆಟಿಗೆ ಮಾರ್ತೀವಿ. ಪ್ರತಿದಿನ ನಾವು ಬರೋದು 3 ಗಂಟೆಗೆ 4 ಗಂಟೆಗೆ ಮಾರ್ಕೆಟಿಗೆ ಬರ್ತೀವಿ. ಅಲ್ಲಿ ಅವ್ರಿಗೆ ಗುತ್ತಿಗೆ ಹಾಕ್ತೀವಿ, ನಾವು ನಮ್ದೇನಾದ ತಗೊಂಡು ಹೋಗ್ತೀವಿ, ಅವರು ಕುಂತು ಮಾರಾಟ ಮಾಡ್ಕೊಂತಾರೆ. ಈಗ 6 ಎಕರೆ ಭೂಮಿ ಅದ, ನೀವು ಭತ್ತ ಹಾಕತ್ತೀರಿ, ತೊಗರಿ ಹಾಕತ್ತೀರಿ, ಮತ್ತೆ ಕಾಯಿಪಲ್ಲೆ ಹಾಕತ್ತೀರಿ. ಈಗ ಎಷ್ಟೆಷ್ಟು ಹಾಕ್ತೀರಿ ನೀವು? ಈಗ ತರಕಾರಿ ಹಾಕ್ತಿರಪ್ಪ ಅಂತಂದ್ರೆ 2 ಎಕರೆ ಹಾಕ್ತಿರೋ, 1 ಎಕರೆ ಹಾಕ್ತಿರೋ, ಅಥವಾ ಹೆಂಗ ನೀವು 6 ಎಕರೆ ಭೂಮಿ ಹಾಕಿ ಏನೇನು ಹಾಕ್ತಿರಿ ನೀವು, ಹೆಂಗ ಅದನ್ನ ಬೇರೆ ಬೇರೆ ಭಾಗ ಮಾಡ್ತೀರಿ? ನಾವು ಈಗ ಸೀಜನ್ ಟೈಪ್ ಹಾಕ್ತೀವಿ ಸರ್. ಈಗ ಬೇಸಿಗೆ ಎಲ್ಲ ಅಂದ್ರೆ ಬಹಳ ಹೆಚ್ಚು ಕಡಿಮೆ ಹಾಕ್ತಿವಿ ನಾವು, ಯಾಕಂದ್ರೆ ನಾವು ಹತ್ತಿ ಗಿಡ ಎಲ್ಲ ಇದಾಗ್ತದ, ಎಲ್ಲ ಬೆಳೆ ತಗೊಂತೀವಿ ನಾವು. ಈಗ ಎಳಮಾಸ ಬಂದ್ರೆ ನಮ್ದು ಹತ್ತಿ ಬೆಳೆ ಎಲ್ಲ ಹೋಗ್ತದ, ಹೋದ್ಮೇಲೆ ಅದರಲ್ಲಿ ಕಾಯಿಪಲ್ಲೆನ ಜಾಸ್ತಿ ಮಾಡ್ತೀವಿ ನಾವು. ಆವಾಗ್ಲಿಂದ ಎಳಮಾಸಲಿಂದ ನಾವು ಕಾರು ನಿಮ್ತನ ಫುಲ್ ಕಾಯಿಪಲ್ಲೆ ಮಾಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ಮಳೆ ಆಶ್ರಿತ ಇದ್ರೆ ನಾವು ಹತ್ತಿ ಹಾಕ್ತೀವಿ. ನಮ್ದು ಒಂದು ಬಾವಿ ಅದ, ಬೋರ್ವೆಲ್ ಇಲ್ಲ, ಓಪನ್ ಬಾವಿ ಅದ. ಆ ಓಪನ್ ಬಾವಿಯಿಂದ ನಾವು ಹತ್ತಿಗಾಗಲಿ ನಾಟಿ ಮಾಡ್ತೀವಿ, ನಾಟಿ ನೀರಿಸ್ತೀವಿ. ಈಗ ಸದ್ಯ ನಮ್ಮಲ್ಲಿ ಪ್ರೆಸೆಂಟ್ ಅಂದ್ರೆ ರಾಜಗಿರಿ ಅದ, ಸುಕ್ಕಪಲ್ಲೆ ಅಂತಾರ ನೋಡು, ಉಳಿಪಲ್ಲಿ ಅದೇ ಅದ, ಪಾಲಕ್ ಅದ. ನಮ್ಮಲ್ಲಿ ಸದ್ಯ ಪುದೀನ ಮತ್ತೆ ಹಾಕ್ತಿವಿ, ಪುದೀನ ಮತ್ತೆ ಹಾಕ್ತಿವಿ. ಈಗ ಸದ್ಯ ಈಗ ಪ್ರೆಸೆಂಟ್ ಈ 3 ಕಾಯಿಪಲ್ಲೆ ಅವ, ರಾಜಗಿರಿ, ಪುದೀನ, ಮತ್ತೆ ಇದು ಸುಕ್ಕ ಪಲ್ಲೆ, ಪಾಲಕ್ ಅವ. ಈಗ ಸದ್ಯ ಅಂದ್ರೆ ದಿನ ಎಷ್ಟು ಸೂಡ್ ಕಟ್ಕೊಂಡ್ಬರ್ತೀರಿ, ಹೆಂಗ ಅದನ್ನ ಮಾಡ್ತೀರಿ, ಹೆಂಗ ಅದನ್ನ ಮಾರ್ಕೆಟಿಗೆ ತಗೊಂಡ್ಬರ್ತೀರಿ, ಎಷ್ಟೆಷ್ಟು ಹಾಕೊಂಡ್ರಿ? ಈಗ ಒಂದೊಂದು ಸೀಜನ್ ಟೈಪ್ ಇರ್ತದ ಸರ್. ಈಗ ಮಳೆಗಾಲದಾಗ ಅಂದ್ರೆ ಬಹಳ ಮಳೆಗಾಲದಾಗ ರೇಟ್ ಜಾಸ್ತಿ ಇರ್ತದ ನಮ್ಗೆ. ಈಗ ಯಾಕಂದ್ರೆ ಮಳೆಗಾಲದಾಗ ಬಹಳ ಮಂದಿ ನೀರಾವರಿ ಕೆರೆ ಕೆಳಗಿದ್ದವ್ರದೆಲ್ಲ ಈಗ ಕಾಯಿಪಲ್ಲೆ ಬರಂಗಿಲ್ಲ ಸರ್. ಈಗ ಅವ್ ನೀರು ನಿಂತ್ರೆ ಕಾಯಿಪಲ್ಲೆ ಬರಂಗಿಲ್ಲ. ಈಗ ನಮ್ ಬಯಲು ಭೂಮಿ ಅದಲ್ಲ, ನಮ್ ಕಾಯಿಪಲ್ಲೆ ಬರ್ತದ. ಈಗ ಪಾಲಕ್ಕಿ 200 ರೂಪಾಯಿಗೆ 100, 150 ರೂಪಾಯಿಗೆ 100, 300 ರೂಪಾಯಿಗೆ 100 ತನ ಹೋಗ್ತದ. ಈಗ ನಮ್ ಚಳಿಗಾಲದಾಗ ಅಲ್ಲದೆ ಸ್ವಲ್ಪ ಸಸ್ತ ಆಗ್ತದ, 100 ರೂಪಾಯಿ 80 ರೂಪಾಯಿಗೆ 100 ಕಟ್ ಹೋಗ್ತದ ಹಂಗ. ಈಗ ಅಂದ್ರೆ ಈಗ ಸ್ವಲ್ಪ ರೇಟ್ ಜಾಸ್ತಿ ಇರ್ತದ, ಬೇಸಿಗೆಯಲ್ಲಿ ರೇಟ್ ಜಾಸ್ತಿ ಇರ್ತದ. ನಮ್ಗೆ ಚಳಿಗಾಲದಲ್ಲಿ ಯಾವಾಗ್ಲಿಂದ ಅಂದ್ರೆ ಚಳಿಗಾಲ ಅಂದ್ರೆ ಚಳಿಗಾಲ ನಾವು ಗೌರಿ ಹುಣ್ಣಿಮೆ ಅಂದ್ರೆ ಅಕ್ಟೋಬರ್ದಾಗ ಬರ್ತದ. ಅಕ್ಟೋಬರ್ದಿಂದ ನಾವು ಶಿವರಾತ್ರಿ ತನ ನಮ್ಗೆ ಸ್ವಲ್ಪ ರೇಟ್ ಕಮ್ಮಿ. ಶಿವರಾತ್ರಿಯಿಂದ ನಾವು ಮತ್ತೆ ಕಾರು ಹುಣ್ಣಿಮೆ ಅಂದ್ರೆ ನಾವು ಜೂನ್ ಜುಲೈ ತನ ನಮ್ಗೆ ರೇಟ್ ಹೆಚ್ಚು. ಇವಾಗ ಮತ್ತೆ ರೇಟ್ ಆ ಸರ್. ಈಗ ಅಂದ್ರೆ ನಮ್ಗೆ ರೇಟ್ ಪರವಾಗಿಲ್ಲ, 100 ಸೂಡಿಗೆ 200 ರೂಪಾಯಿ 200 300 ಒಂದೇ ರೇಟ್ ಇಲ್ಲ ಸರ್. ಮಾರ್ಕೆಟ್ ರೇಟು ಒಂದು ಗಂಟೆ ಟೈಪ್ ಅದು ಇಳಿತದ ಏರ್ತದ. ಇವತ್ತು ನಾವು 300 ರೂಪಾಯಿಗೆ 100 ಪಾಲೆಕ್ ಮಾರಿವಿ ಅಂದ್ರೆ ನಾಳೆ ಇದೇ ರೇಟ್ ಸಿಗ್ತದ ಅಂತ ಇಲ್ಲ ನಮ್ಗೆ. ನಾಳೆ ಬೇರೆ ರೇಟ್ ಸ್ವಲ್ಪ ಅದು ಬೇಡಿಕೆ ಅಲ್ಲಿ ಹೆಚ್ಚಿದ್ರೆ ನಮ್ಗೆ ರೇಟ್ ಕಡಿಮೆ ಆಗ್ತದ. ಅಲ್ಲಿ ಹೆಚ್ಚು ಕಾಯಿಪಲ್ಲೆ ಬಂದ್ರೆ ನಮ್ಗೆ ರೇಟ್ ಕಡಿಮೆ ಇರ್ತದ. ಅಲ್ಲಿ ಕಾಯಿಪಲ್ಲೆ ಕಡಿಮೆ ಇದ್ರೆ ನಮ್ಗೆ ರೇಟ್ ಹಂಗಿರ್ತದ. ತಾವು ಉಳ್ಳಾಗಡ್ಡೆ ತಪ್ಪಲನ್ನು ಮಾಡ್ತೀರಿ, ಅದನ್ನ ಸೂಡ್ ಹೆಂಗ್ ಕಟ್ತೀರಿ, ಅದನ್ನ ಸಾಯಂಕಾಲ ಎಷ್ಟೊತ್ತಿಗೆ ಮಾಡ್ತೀರಿ, ಮತ್ತೆ ಮಾರ್ಕೆಟ್ಗೆ ಬಂದು ಹೋಗ್ಬೇಕು, ಅದ ಹೆಂಗ್ರಿ ನೀವ್ ಒಬ್ರು ಮಾಡ್ತೀರಾ ಹೆಂಗೆ? ನಮ್ ಮಿಸ್ಸಸ್ ಅವ್ರಾರ, ನಮ್ ತಾಯಿ ಅವ್ರಾರ. ನಾವು ಈಗ ಹೋಗ್ತೀವಿ ಸರ್. ಈಗ ನಿನ್ನೆ ನಾವು ಪಾಲೆ ಕೊಯ್ದೀವಿ, ಅದರಲ್ಲಿ ಕಳೆ ಕೀಳೋದು 2 ಗಂಟೆ ತನಕ ಅದೇ ಕೆಲಸ ಮಾಡ್ತೀವಿ. ಕಳೆ ಕೀಳೋದು, ಏನ ನೀರು ಕಟ್ಟದಿದ್ರೆ ಕಟ್ಟೋದು. 2 ಗಂಟೆಯಿಂದ ನಾವು ಕೊಯ್ತೀವಿ, ಕೊಯ್ದು ಸೂಡ್ಸುತ್ತಿ ಮತ್ತೆ ಅದು ಬಾಯಲ್ಲಿ ಅದ್ದಬೇಕು. ಅದ್ದಿ ಗಂಟು ಕಟ್ಟಿ ಬಾಯಲ್ಲಿ ಅದ್ದಿ ಇಡಬೇಕು. ಇಟ್ಟು ಆಮೇಲೆ ನಾವು ಗಾಡಿ ಕಟ್ಕೊಂಡು ಹೊತ್ಕೊಂಡು ಎತ್ತಿನ ಗಾಡಿಯೆಲ್ಲ ನಾವು ತಂದು ಮನೆಗೆ ಇಡ್ತೀವಿ. ಮನೆಗಿಟ್ಟು ಮುಂಜಾನೆ ನಾವು 3:30-4 ಗಂಟೆಗೆ ಸುಮಾರು ನಾವು ಮಾರ್ಕೆಟಿಗೆ ಬರ್ತೀವಿ. ಮೋಟರ್ ಸೈಕಲ್ ಹಾಕೊಂಡು ಬರ್ತೀವಿ? ಮೋಟರ್ ಸೈಕಲ್ ಇಲ್ಲ, ಜಿಪೆ ಬರ್ತದೆ ನಮ್ಮೂರಿಂದ. ಟಾಟಾ ಎಸಿಗಳಾಗಲಿ, ಕಮಾಂಡರ್ ಜೀಪ್ ಆಗಲಿ, ಅದ್ರ ಮೇಲೆ ನಾವು ಸ್ವಲ್ಪ ಕಾಯಿಪಲ್ಲೆ ಇದ್ರೆ ಶಶಿಮಲ್ ಚೌಕ್ ಅಲ್ಲಿ ಮಾರ್ತಾರಲ್ಲ ಅಲ್ಲೇ ಮಾರ್ತೀವಿ. ನಮ್ದು ಹೆಚ್ಚು ಕಡಿಮೆ ಇದ್ರೆ ಕಾಟನ್ ಮಾರ್ಕೆಟಿಗೆ ಹೋಗ್ತೀವಿ ನಾವು. ಇಲ್ಲಿ ಕಾಟನ್ ಮಾರ್ಕೆಟ್ ಹತ್ರ ಆದಲ್ಲ, ಆ ಮಾರ್ಕೆಟಿಗೆ ಹೋಗ್ತೀವಿ ಹೆಚ್ಚು ಜಗ್ಗಿದ್ರೆ. ಈಗ ಸ್ವಲ್ಪ ಇದ್ರೆ ಅಲ್ಲೇ ನಾವು ಮಾರಾಟ ಮಾಡಿಬಿಡ್ತೀವಿ. ಇಲ್ಲ ಜಗ್ಗಿದ್ರೆ ನಾವು ನಮ್ಮ ಹೆಣ್ಮಕ್ಳು ಬರ್ತೀವಿ. ನಮ್ಗೆ ಏನನ್ನ ಮಳೆಗಾಲದಾಗ ನಮ್ಗೆ ಬಿತ್ತೋದು ಅದು ಇದ್ರೆ ನಮ್ಮ ಹೆಣ್ಮಕ್ಳು ಒಂದೇ ಬರ್ತಾರೆ, ನಾವು ಬರಂಗಿಲ್ಲ. ನಾವು ಫ್ರೀ ಇದ್ರೆ ನಾವೇ ಬರ್ತೀವಿ, ನಮ್ಮ ಹೆಣ್ಮಕ್ಳು ಬರಂಗಿಲ್ಲ. ಹಂಗ ಮಾಡ್ತೀವಿ. ಮತ್ತೆ ನೀವು ಕುಂತ ಮಾರಂಗಿಲ್ಲ? ಇಲ್ಲ ಇಲ್ಲ, ನಾವು ಕುಂತೆ ಮಾರ್ತೀವಿ ಸರ್, ನಮ್ದು ಯಾಕಂದ್ರೆ ಗುತ್ತಿಗೆ ಹಾಕಿ ಬಿಡ್ತೀವಿ ಅವ್ರಿಗೆ. ಈಗ ಮನೆಗೆ ತಗೊಂಡವ್ರು 10 ರೂಪಾಯಿ 20 ರೂಪಾಯಿ ಅವ್ರು ಬಂದ್ರೆ ಹಾಕ್ತಿವಿ, ಗುತ್ತಿಗೆ 100 ಲೆಕ್ಕ ತಗೊಂಡೋಗ್ತಾರ ಸರ್. ಈ ಕಡೆ ಮಾನವಿ ಕುಳ್ಳಿ ಈ ಕಡೆ ಸೈಡು ಅವ್ರು ಮಾರವ್ರು ಹುಣಸಾಳು ಉಡ ಕಲ್ಮಾಲ ಈ ಕಡೆ ಸೈಡ್ ತಗೊಂಡೋಗ್ತಾರಲ್ಲ, ಅವ್ರಿಗೂ ಹಾಕ್ತಿವಿ ನಾವು. ಈಗ ಮನೆ ಅವರು ಮುಂಜಾನೆ 6-7 ಆದ್ರೆ ಮನೆ ಹಿಂಗ ತಗೊಳ್ಳೋವ್ ಬರ್ತಾರೆ, 10 ರೂಪಾಯಿ 20 ರೂಪಾಯಿ ತಗೊಳ್ಳೋರು ಬರ್ತಾರೆ, ಅವ್ರಿಗೂ ಹಾಕ್ತಿವಿ ನಾವು. ಅಲ್ಲ ಈಗ ಅಲ್ಲೇ ಕುತ್ಕೊಂಡು ಕೆಲವೊಬ್ರು ತೆಕ್ಕೆಗಟ್ಲೆ ತಗೊಂಡು ನಿಮ್ಮ ಹತ್ರ ಖಾಲಿ ಮಾಡಿಸಿ ಅವರಲ್ಲೇ ಕುತ್ಕೊಂಡು ಮಾರೋರು? ಅವ್ರು ಮಾರ್ತಾರೆ ಸರ್, ನಾವು ಅಷ್ಟು ಹೊತ್ತು ಕೊಡಂಗಿಲ್ಲ. 6-7 ಗಂಟೆಗೆ ನಾವು ಹೋಗಿಬಿಡ್ತೀವಿ, ನಾವು ಮಾರಿ 6-7 ಗಂಟೆಗೆ ಹೋಗ್ತೀವಿ. ಅವ್ರು ನಮ್ಮ ಹತ್ರ ಹಾಕೊಂಡು ಅವ್ರು ಇನ್ನು ಸಂಜೆ ತನ ಮಾರ್ಕೊಂಡು ನಿಧಾನ ಹೋಗ್ತಾರೆ ಅವ್ರು. ಯಾಕಂದ್ರೆ ನಾವು ಮತ್ತೆ ಹೋಗಿ ನಾವು ಅಲ್ಲಿ ಕೆಲಸ ಚಾಲು ಮಾಡ್ಬೇಕು ನಾವು. ಮತ್ತೆ ಹೊಲ್ದಾಗ ನಿಂದಿರಬೇಕು ನಾವು. 11 ಗಂಟೆಗೆ ಹೋಗ್ಬೇಕು ನಾವು, ಏನಿದ್ರೆ 11 ಗಂಟೆಗೆ ಹೋಗ್ಬೇಕು ಸರ್. ಹೋಗಿ ಇವತ್ತು ಕೊಯ್ದಿದ್ದೆಲ್ಲ ಕ್ಲೀನ್ ಕಳೆ ಗಿಳೆ ಕೀಳ್ಬೇಕು, ಕೀಳಿ ನೀರು ಕಟ್ಟದಿದ್ರೆ ನೀರು ಕಟ್ಟಬೇಕು. ಏನಾದ್ರು ಮತ್ತೆ 2-3 ಗಂಟೆಯಿಂದ ಮತ್ತೆ ಕೊಯ್ಬೇಕು, ಗಂಟು ಕಟ್ಟಬೇಕು. ಅದೇ ನಮ್ದು ದಿನ ದಿನ. ನಿಮ್ದು ವರ್ಷ ಪೂರ್ತಿ ತರಕಾರಿನ? ಹ್ಮ್, ವರ್ಷ ಪೂರ್ತಿ. ಯಾವಾಗನ್ನ ಗ್ಯಾಪ್ ಇದ್ರೆ ಇರ್ತದ ಸರ್ ಪೂರ ಅಂದ್ರೆ? ಇಲ್ಲ ಅಂದ್ರೆ ಗ್ಯಾಪ್ ಅಂದ್ರೆ 1 ವಾರ ಇರ್ಬೋದು, 10 ದಿನ 15 ದಿನ ಗ್ಯಾಪ್ ಇರ್ಬೋದು. ಪೂರ ಅಂತೂ ಗ್ಯಾಪ್ ಇರಂಗಿಲ್ಲ, ಹಂಗ ಮಾಡ್ತೀವಿ ನಾವು. ಈಗ ಹೊಳೆಗೆ ನೀರ್ ಕೆರೆಗಿನ ಬಾವಿ ಐತೆ ಅಂತಂದ್ರಲ್ಲ, ಅದು ನಿಮ್ಗೆ ವರ್ಷ ಪೂರ್ತಿ ನೀರ್ ಸಿಗ್ತದ? ನೀರ್ ಸಿಗ್ತ, ನೀರ್ ಸಿಗ. ಪೂರ ಬರಗಾಲ ಆದ್ರೆ ಒಂದೊಂದ್ಸಲ ಯಾವ ಸರ, ಈಗ ಕವಳೆ ಗಿವಳೆ ನಾವು ಬಿತ್ತೀವಲ್ಲ ನಾಟ ಹಾಕ್ತಿವಲ್ಲ ಅಂತದ್ ಬೆಳಂಗಿಲ್ಲಲ್ಲ, ಅದು ಯಾವ ಟೈಮ್ ಅಂದ್ರೆ ನಾವು ಏಪ್ರಿಲ್ ಮೇ ನಲ್ಲಿ ಸ್ವಲ್ಪ ಶಾರ್ಟೇಜ್ ಆಗ್ತಾವ ನೀರು. ಆಮೇಲೆ ಮತ್ತೆ ಜೂನ್ ಜುಲೈದಾಗ ಒಂದೆರಡು ಮಳೆ ಬಂದ್ರೆ ಮತ್ತೆ ನಮ್ ಕವರ್ ಆಗ್ತದೆ. ಅಂದ್ರೆ ಬಾವಿಗೆ ಏನು ಇಂಜಿನ್ ಇಟ್ರ ಏನು ಮೋಟರ್? ಇಲ್ಲ ಇಲ್ಲ, ಇಂಜನ್ ಇಂಜನ್ ಡೀಸೆಲ್ ಇಂಜನ್. ಹಾ, ಡೀಸೆಲ್ ಇಂಜನ್, ಡೀಸೆಲ್ ಇಂಜನ್. ನಾವು ಮೋಟ್ರು ಯಾಕಂದ್ರೆ ಇವಾಗ ಕರೆಂಟ್ ಚಲೋ ಬರ್ತದೆ ಸರ್, ಈಗ 2 ವರ್ಷದಿಂದ ಪ್ರಾಬ್ಲಮ್ ಇಲ್ಲ ರೈತರಿಗೆ. ಅವಾಗ ರಾತ್ರಿ ಹೋದ್ರೆ ಕರೆಂಟ್ ಇರ್ತಿತ್ತು, ಆ ಪ್ರಾಬ್ಲಮ್ ನಾವು ಬ್ಯಾಡಪ್ಪ ಅಂತಂದು ನಾವು ಈಗ ಡೀಸೆಲ್ ಇಂಜಿನೇ ಯೂಸ್ ಮಾಡ್ತೀವಿ. ಅನುಕೂಲ ಆದಾಗ ನಾವು ಹೊಡ್ಕೋಬಹುದು, ನಾವು ಯಾವಾಗ ಬೇಕು ಅವಾಗ ಡೀಸೆಲ್ ಹಾಕ್ಬೋದು, ಚಾಲು ಮಾಡ್ಕೋಬಹುದು. ಈಗ ತರಕಾರಿ ಈಗ ಸ್ವಲ್ಪ ತಿಪ್ಪೆ ಗೊಬ್ಬರ, ದನದ ಗೊಬ್ಬರ, ಸಗಣಿ ಗೊಬ್ಬರ ಹಾಕ್ಬೇಕಂತ ಹೇಳ್ತಾರೆ. ಈಗ ಯಾಕಂತಂದ್ರೆ ಈಗ ಅಲ್ಲಲ್ಲಿ ಸಿಗ್ತಾ ಇಲ್ಲ, ಕೆಲವೊಬ್ರು ಯೂರಿಯಾ ಗೊಬ್ಬರ ಸರ್ಕಾರಿ ಗೊಬ್ಬರನೇ ಜಾಸ್ತಿ ಹಾಕ್ತಾರೆ, ಮತ್ತೆ ನೀವು ಹೆಂಗ್ ಮಾಡ್ತೀರಿ? ನಾವು ಸರ ಈಗ ಸಗಣಿ ಗೊಬ್ಬರ ನಮ್ಗೆ ಎತ್ತುಗಳವ ಸರ್, ಎತ್ತುಗಳವ, ಒಂದ್ ಆಕಳ ಅದ, ಒಂದ್ ಎಮ್ಮೆ ಅದ. ನಾವ್ ಅಂದ್ರೆ ಈಗ 1-3 ವರ್ಷಕ್ಕೆ 4 ವರ್ಷಕ್ಕೊಮ್ಮೆ ಹಾಕ್ತಿವಿ ಸರ್. ಅದು ಈ ವರ್ಷ 2 ಎಕರೆಗೆ ಹಾಕಿವಿ ಅಂದ್ರೆ ಮುಂದಿನ ವರ್ಷ ಇನ್ನೊಂದಕ್ಕೆ ಹಾಕ್ತಿವಿ. ಅದು ಒಂದು ಸಲ ನಾವು ಹಾಕಿದ್ರೆ 3-4 ವರ್ಷ ಅದು ಪವರ್ ಇರ್ತದೆ ಸರ್, ಸಗಣಿ ಗೊಬ್ಬರದ ಪವರ್ ಇರ್ತದೆ. ನಾವಿದು ಯೂರಿಯಾ ಡಿ ಎ ಪಿ 20-20 ಫ್ಯಾಕ್ಟ್ ಆನೆ ಮಾರಕ್ ಇರ್ತದೆ ನೋಡಿ ಸರ್, ಅದು ಹಾಕ್ತಿವಿ. ಅದು ಯೂಸ್ ಮಾಡೋದಂತೂ ನಾವು ಕಂಟಿನ್ಯೂ ಕಡಿಮೆ. ಹ್ಞೂ, ಈಗ ಅದು ನಾವು ಸಗಣಿ ಗೊಬ್ಬರ ಹಾಕೋದು 3-4 ವರ್ಷಕ್ಕೊಮ್ಮೆ ಹಾಕ್ತಿವಿ. ಈ ವರ್ಷ ಈ 1 ಎಕರೆ 2 ಎಕರೆ ಇದಕ್ಕೆ ಹಾಕಿವಿ, ಮುಂದಿನ ವರ್ಷ ಇನ್ನೊಂದಕ್ಕೆ ಹಾಕ್ತಿವಿ, ಅಚ್ಚೆ ವರ್ಷ ಆ ಕಡೆ ಹಾಕ್ತಿವಿ, ಮತ್ತೆ ಆಮೇಲೆ ಇದಕ್ಕೆ ಹಾಕ್ತಿವಿ. ಹಿಂಗ ಮಾಡ್ತೀವಿ ನಾವು. ನಾವು ಕುರಿಗಳು ಮತ್ತೆ ಓಡಿಸ್ತೀವಿ. ಈಗ ದನದ ಗೊಬ್ಬರ ಬಹಳ ಇಂಪಾರ್ಟೆಂಟ್, ಯಾಕಂತಂದ್ರೆ ಬರೀ ಸರ್ಕಾರ ಗೊಬ್ಬರ ಅಡಂಗಿಲ್ಲ. ಅಡಂಗಿಲ್ಲ ಅಂದ್ರೆ ಬರೀ ಸರ್ಕಾರ ಗೊಬ್ಬರದಿಂದ ಆದ್ರೆ ನಾವು ನಮ್ಗೆ ಬೆಳೆ ಕರೆಕ್ಟ್ ಆಗಿ ಬರಂಗಿಲ್ಲ, ನಾವು ಅಂದ್ಕೊಂಡು ಅಷ್ಟು ಬೆಳೆ ಬರಂಗಿಲ್ಲ ಸರ್. ನಾವು ಲಾಸ್ಟ್ಗೆ ನಮ್ಮಲ್ಲಿ ಯಾರ ಹತ್ರ ರೈತರ ಹತ್ರ ಕೆಲವ್ರ ಹತ್ರ ಎತ್ತುಗಳು ಏನು ಇರಂಗಿಲ್ಲ, ಕುರಿಗಳನ್ನಾದ್ರೂ ಓಡಿಸ್ಬೇಕು ಅವ್ರು. ಹಾ, 2 ವರ್ಷಕ್ಕೊಮ್ಮೆ ಈ ವರ್ಷ ಕುರಿಗಳು ಹಾಕ್ಸಿವಿ ನಾವು, ಮುಂದಿನ ವರ್ಷ ತಪ್ಪಿದ್ರೆ ಇನ್ನೊಂದು ವರ್ಷನ ಹಾಕ್ಬೇಕು, ಹಂಗಾದ್ರೆ ಅದು ಬೆಳೆ ಕರೆಕ್ಟ್ ಆಗಿ ಬರ್ತದೆ. ಅಂದ್ರೆ ತರಕಾರಿಗಳು ಚಲೋತ್ತಂಗೆ ಬೆಳಿಬೇಕಪ್ಪ ಅಂತ ದನದ ಗೊಬ್ಬರ ಬಹಳ ಮುಖ್ಯ ಮುಖ್ಯ ಮುಖ್ಯ ಮುಖ್ಯ ಹಾಕ್ಬೇಕು ಸರ್. 3-4 ವರ್ಷಕ್ಕೊಂದ್ಸಲನ ಹಾಕ್ಬೇಕು, ಯಾಕಂದ್ರೆ ನಾವು ಈರಿ ಅದು ಹಾಕ್ತಿವಲ್ಲ ಅದು ಏನಾಗ್ತದಂದ್ರೆ ಈಗ ಬೆಳೆಯೋದು ಸ್ವಲ್ಪ ಕಡಿಮೆ ಇರ್ತದ. ನಾವು ಈಗ 5-1 ಸಣ್ಣದೊಂದು ಮಡಿ ಮಡಿ ಮಡಿ ಮಡಿ ಕಟ್ತೀವಿ, ಆ ಮಡಿ 500-600 ಸೂಡು ಬೀಳ್ತದೆ. ಅಂದ್ರೆ ನಾವು ಅದು ಗೊಬ್ಬರ ದನದ ಗೊಬ್ಬರ ಇರಲಿಲ್ಲ ಅಂದ್ರೆ ಅದು ಬೆಳೆದು 300-250 ಹಂಗೆ ಬೀಳ್ತದೆ. ಈಗ ನಾವು ದನದ ಗೊಬ್ಬರ 2-3 ವರ್ಷಕ್ಕೊಂದ್ಸಲ ಹಾಕಿ ನಾವು ಯೂರಿಯಾ ಡಿ ಎಫ್ ಹಾಕಿದ್ರೆ 500-600 ಬರ್ತಾವ ಮಡಿ ಮಡಿಗಳು ಮಡಿಗಳು ಬರ್ತಾವ, ಹಂಗಾಗ್ತದೆ. ಹಂಗಾಗಿ ನಾವು ಏನನ್ನ ಅದ್ರಾಗ ಉಳಿತಾಯ ಆಗ್ಬೇಕು. ಸೂಡು ಕಟ್ತಿರಲ್ಲ ಮತ್ತೆ ಹೆಂಗ್ ಯಾ ಲೆಕ್ಕ ಕಟ್ತೀರ? ಏನು ಹಿಡಿ ಹಿಡಿ ಕಟ್ತೀರ ಅಥವಾ ಏನೋ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟದೆ? ಇಲ್ಲ ಇಲ್ಲ, ನಮ್ಗೆ ಗೊತ್ತಾಗ್ತದ. ನಾವು ಕೊಡು ಕುಡುಗೋಲ್ದಿಂದ ಕೊಯ್ತೀವಿ, ಕೊಯ್ದು ಸುತ್ತು ಬಿಡ್ತೀವಿ. ನಾವು ಈ ಇಷ್ಟೆಲೆ ಇಷ್ಟ ಅನ್ನೋದು ಇಲ್ಲ, ಅವಾಗ ನಮ್ಗೆ ಅಂದಾಜ್ ಗೊತ್ತಾಗ್ತದ ಸುಟ್ಟು ಬಿಡ್ತೀವಿ. ಕೆಲವು ಪಲ್ಯಗಳು ಏನ ಕೊಯ್ತಿಮ್ರ ಅಂತದು ಏನ ಈಗ ಮೆಂತೆ ಹಾಕ್ತಿವಲ್ಲ ನಾವು, ಮೆಂತೆ ಕೊಯ್ಯೋ ಪಲ್ಯ ಅಲ್ಲ ಅದು, ಕಿತ್ತದು ಬೇರ್ ಸಮೇತ ಕಿತ್ತಬೇಕು. ರಾಜಗಿರಿ ಮತ್ತೆ ಕೊಯ್ಬಹುದು ಇಲ್ಲ ಕಿತ್ತಬಹುದು. ಪುಂಡ ಪಲ್ಯ ಮತ್ತೆ ಕೊಯ್ಬಹುದು ಕಿತ್ತಬಹುದು. ಈ ಪಾಲಕ್ ಅಂದ್ರೆ ಕಿತ್ತದಿಲ್ಲ, ಕೊಯ್ಲೇಬೇಕದು. ಕೊಯ್ದಂಗೆಲ್ಲ ಸಿಗ್ತದ? ಹ್ಮ್, ಕೊಯ್ದಂಗೆಲ್ಲ ಸಿಗ್ತದ. ಪುಂಡ ಪಲ್ಯ ಅಂದ್ರೆ ಕಿತ್ತಬೇಕು, ರಾಜಗಿರಿ ಕಿತ್ತಬೇಕು, ಮೆಂತೆ ಪಲ್ಯ ಅಂದ್ರೆ ಕಿತ್ತಬೇಕು. ಕೊತ್ತಿಮರಿ ಕಿತ್ತದ ಇರ್ತದ ಮತ್ತೆ ಕೊಯ್ಯೋದು ಇರ್ತದ ಸರ್. ಕೊತ್ತಿಮರಿಯಲ್ಲಿ 2 ಭಾಗ ಅವ, ನಾವು ಜವಾರಿ ಅದ ಸೀಡ್ಸ್ ಅದ. ಸೀಡ್ಸ್ ಆದ್ರೆ ನಾವು ಸೀಡ್ಸ್ ಆದ್ರೆ 2 ಕೆಜಿ ಮಿನಿಮಮ್ ಅಂದ್ರೆ ಕನಿಷ್ಠ ಹಿಂಗೊಂದು 20 ಫೀಟ್ ಹಿಂಗೊಂದು 30 ಫೀಟ್ ಹಿಂಗ್ ಮಡಿಗಳು ಕಟ್ಬಹುದು. ಇದು ಕೆಜಿ ಹಂಗಿಲ್ಲ, ಕೆಜಿ ಸಣ್ಣ ಮಡಿ ಬರ್ತದೆ. ಕೊತ್ತಿಮರಿಯಲ್ಲಿ 2 ಭಾಗ ಅವ, ಚೆಲ್ಲದು ಇರ್ತದ ಮತ್ತೆ ನಾವು ಮಡಿ ಕಟ್ಟಿ ಹಾಕೋದು ಇರ್ತದ. ನಾವು ಮಡಿಕಟ್ಟನೂ ಹಾಕ್ತೀವಿ, ನಾವು ಹಿಂಗೆ ಸಣ್ಣ ಸಣ್ಣ ಮಡಿಕಟ್ಟೆ ಹಾಕ್ತೀವಿ, ಮತ್ತು ಚೆಲ್ಲಿ ನಾವು ಕೊಯ್ತೀವಿ, ಎರಡು ಭಾಗ ಮಾಡ್ತೀವಿ. ಈಗ ಹನುಮೇಶ್ ನಾಯ್ಕ ಅವರೇ ಭಾಳ ಖುಷಿ ಆಯ್ತು ನೋಡ್ರಿ, ನಿಮ್ಮದು ಭತ್ತ ಇದೆ ಮತ್ತು ಬೇರೆ ಬೆಳೆ ಹಾಕ್ತೀರಿ, ತರಕಾರಿಯಿಂದ ನಿಮ್ಗೆ ಮತ್ತು ಅದಕ್ಕೆ ಇದಕ್ಕೆ ನಾವು ನೋಡಿದಾಗ ನಿಮ್ಗೆ ಲಾಭ ತಂದು ಕೊಡೋದು ಯಾವ್ದು ರೀ? ಈಗ ನಮಗೆ ಎರಡು ಬೇಕಾಗ್ತಾವೆ ಸರ್. ಯಾಕಂದರೆ ನಮ್ಗೆ ತರಕಾರಿ ನಮ್ಮ ಸಂಸಾರ ನಡೆಸ್ತದೆ, ನಮ್ಮ ಪ್ರತಿದಿನ, ಯಾಕಂದರೆ ನಮ್ಗೆ ಪ್ರತಿದಿನ ನಮ್ಗೆ ಅದು ಇದು ಬೇಕೇ ಬೇಕು, ಎಣ್ಣೆ ಬ್ಯಾಳೆ ಖಾರ ಅದು ಇದು ಬೇಕು, ನಮ್ಮ ಸಂಸಾರ ನಡೀತದೆ, ನಮ್ಮ ಸಂಸಾರಕ್ಕೆ ಚಿಂತೆ ಇಲ್ಲ ನಮಗೆ. ಇದು ಏನಾಗ್ತದೆ ಅಂದರೆ ಹತ್ತಿ ಆಗಲಿ ಕವಳೆ ನಾವು ಇದು ನಮ್ಮ ಸಂಪಾದನೆಗೆ ಆಗ್ತದೆ. ಯಾಕಂದರೆ ನಾವು ಹುಟ್ಟಿದ ಮೇಲೆ ನಮ್ಮ ಮಕ್ಕಳ ಮದುವೆ ಏನೋ ಮಾಡಬೇಕು, ನಾವೊಂದು ಮನೆ ಕಟ್ಸ್ಕೋಬೇಕು, ನಮ್ಮ ಆಸೆಗಳು ಇರ್ತವೆ, ಪ್ರತಿಯೊಬ್ಬರಿಗೆ ಆಸೆ ಇರ್ತದೆ ಏನಾನ ಒಂದು ಮಾಡಬೇಕಪ್ಪ, ಅದಕ್ಕಂದರೆ ನಮ್ಮ ಸಂಪಾದನೆಗೊಂದು ಇರಬೇಕಲ್ಲ. ನಾವು ಹತ್ತಿ ನಾಟಿ ಮಾಡೋದು ಕವಳೆ ಇವು ಭತ್ತ ಇರ್ತದಲ್ಲ, ನಾವು ಮಾರಿದರೆ ಒಂದೇ ಸಲ ಬರ್ತಾವೆ ದುಡ್ಡು, ನಮ್ಮ ಸಂಪಾದನೆಗೆ ಇರ್ತಾವೆ. ಈ ಕಾಯಿಪಲ್ಲೆ ಏನದಂದ್ರೆ ನಮ್ಮ ಸಂಸಾರಕ್ಕೆ, ದಿನನಿತ್ಯ ಸಂಸಾರಕ್ಕೆ ನಮಗೆ ತೊಂದರೆ ಇಲ್ಲ ಸರ್. ಹ್ಞೂ, ನಾವು ಪ್ರತಿದಿನ ನಮ್ಮ ಸಂಸಾರಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಮುಂಜಾನೆ ಮಾರ್ಕೆಟಿಗೆ ಬಂದರೆ 500 ಬರ್ಬೋದು, 600, 800, 1000, 1200, 1500, 2000 ಮತ್ತೆ ಬರ್ಬೋದು. ಹ್ಞೂ, ಅಂದರೆ ದಿನ ಇದೇ ಬರ್ತದೆ 2000 ಬರ್ತದೆ ಅಂತ ಹೇಳಂಗಿಲ್ಲ ನಾನು. ಅದು ನಾವು ಹೆಂಗಂಗೆ ತರ್ತೀವಿ, ಅಲ್ಲಿ ರೇಟ್ ಹೆಂಗಂಗೆ ಇರ್ತದೆ ಹಂಗಂಗೆ. ನೋಡ್ರಿ, ಸಣ್ಣ ರೈತರಿಗೆ 2 ಎಕರೆ 1 ಎಕರೆ ಇದ್ದವರು, ನೀರಿನ ಅನುಕೂಲ ಇದ್ದವರು, ಸ್ವಲ್ಪ ಹಿಂಗೆಲ್ಲ ತರಕಾರಿ ಸೊಪ್ಪು ಹಾಕೊಂಡ್ರೆ ಚಲೋ ಅಲ್ರಿ? ಏ ಚಲೋ ಸರ್, ಚಲೋ. ಯಾಕಂದ್ರೆ ಇವಾಗ ಅವರು ಸ್ವಲ್ಪ ಸರ್ ಕೆರೆ ಕೆಳಗ ಅಂತ ಇದ್ರೆ ತರಕಾರಿ ಹಾಕಕ್ ಈಗ ಬರಂಗಿಲ್ಲ, ಸ್ವಲ್ಪ ಕೆರೆ ನೀರು ಕಡಿಮೆ ಆದ್ಮೇಲೆ ಬರ್ತದೆ ಸರ್ ಅವ್ರು, ಆವಾಗ ಹಾಕಬಹುದು, ಕಂಟಿನ್ ಮಾರ್ಕೆಟಿಗೆ ಬರ್ಬೋದು. ಅಂದ್ರೆ ಸಂಸಾರ ಚಿಂತಿಲ್ಲ ನೋಡಿ ಸರ್, ನಾವು ಕಾಯಿಪಲ್ಲೆ ಹಾಕಿದ್ರೆ ನಮ್ಮ ಸಂಸಾರದ ಮ್ಯಾಗ ಏನು ಚಿಂತಿಲ್ಲ, ನೌಕರ ಸರ್ ಅಂತ ತಿಂಗಳಿಗೆ ಬರ್ತದೆ ನಮ್ಗೆ, ದಿನ ಬರ್ತದೆ. ಹಾಂ, ನಾವು ಕಷ್ಟಪಡಬೇಕು ಅಷ್ಟೇ. ಯಾವ್ದು ನಾವು ಏನು ಮಾಡಕ್ಕೆ ಹೋದ್ರೆ ರಿಸ್ಕ್ ಇರ್ತದೆ ಸ್ವಲ್ಪ, ನಾವು ರಾಟಿ ಬೆಳತಾನೆ ನಾವು ಮಾಡಬೇಕು. ಮತ್ತೆ ಎರಡತ್ತದವ ಅಂತ ಹೇಳಿದ್ರಿ, ಎಮ್ಮಿ ಆಕಳದವ್ರೆ, ಮತ್ತೆ ಇವು ಬೇಕಾ? ಹ್ಞೂ, ಬೇಕು ಬೇಕು ಸರ್. ನಮಗೆ ಹೈನಗೇನೆ ಬೇಕು? ಇಲ್ಲ ಸರ್, ನಮಗೆ ಎತ್ತುಗಳು ಬೇಕೇ ಬೇಕು ಸರ್. ಯಾಕಂದರೆ ನಾವು ಕಾಯಿಪಲ್ಲೆ ಹಾಕ್ತೀವಿ, ಕಾಯಿಪಲ್ಲೆ ಹಾಕಿದರೆ ನೀವು ಟ್ರಾಕ್ಟ್ರು 3-4 ಎಕರೆ ಇದ್ದರೆ ಬಾಪ ಟ್ರಾಕ್ಟ್ರು ಟಿಲ್ಲರ್ ಹೊಡೆ ಅಂತೀವಿ, ಮತ್ತು ಹೊಡ್ಕೊಂಡು ಹೋಗ್ತಾನೆ. ಯಾಕಂದ್ರೆ ನಾವು ಕಾಯಿಪಲ್ಲೆ ಹಾಕ್ತೀವಿ, ಸ್ವಲ್ಪ ಒಂದು 1/2 ಎಕರೆ ಅದು ಪಾಲಕ್ಕೆ ಮುಗಿದಿರ್ತದೆ, ಅದನ್ನು ಕುಂಟಿ ಹೊಡಿಬೇಕು, ಅದನ್ನು ನೇಗಿಲು ಹೊಡಬೇಕು. ನಮ್ಗೆ ಎತ್ತುಗಳಿದ್ರೆ ಕಟ್ಕೊಂಡು ಹೊಡಿತೀವಿ, ಅದು ಮತ್ತೆ ಒಂದು 4 ದಿನ ಒಣಬೇಕು, ಆವಾಗ ನಮ್ಗೆ ಅನುಕೂಲ ಆಗ್ತದೆ. ಎತ್ತುಗಳಿದ್ರೆ ನಮ್ಗೆ ಯಾವಾಗ ಬೇಕು ಆವಾಗ ಕಟ್ಕೊಂತೀವಿ, ನಾವು ಯಾವಾಗ ಬೇಕು ಅವಾಗ ಕೆಲಸ ಮಾಡ್ಕೊಂತೀವಿ, ಅದನ್ನು ಮತ್ತೆ ಎಲ್ಲ ನಾವು ಕುಂಟು ಹೊಡೆದು ಮತ್ತೆ ಬೀಜ ಚಲ್ಕೊಂತೀವಿ ಮತ್ತೆ ಇದು ಮಾಡ್ಕೊಂತೀವಿ. ನಮ್ಮ ಕೈಯಾಗಿದ್ರೆ ನಮ್ಮ ರೊಟೇಷನೇ ಬೇರೆ ಇರ್ತದೆ. ಸಣ್ಣ ರೈತರಿಗೆ ಮತ್ತೆ ಈಗ ಪಟ್ಟಿ ಗಿಟ್ಟಿ ಮಾಡ್ಕೊಳಕ್ಕೆ ಮತ್ತೆ ನಂತರ ಈಗ ನೀವು ಏನಾರ ಮಡಿ ಮಾಡ್ಕೊಳಕ್ಕೆ ಡಾಕ್ಟರ್ ಕೆಲಸ ಆಗಿಲ್ಲ? ಇಲ್ಲ ಇಲ್ಲ ಇಲ್ಲ ಇಲ್ಲ ಸರ್. ಈಗ ಸಣ್ಣದಕ್ಕೆ ಬರ್ಬೇಕಂದ್ರೆ ಅವು ಏನಂತಾನೆ, ಏ ಅಷ್ಟು ದೂರ ಬರ್ಬೇಕಲ್ಲಪ್ಪ, ನಾವು ಇಷ್ಟಕ್ಕೆ ಬರಂಗಿಲ್ಲ, ಇಷ್ಟಕ್ಕೆ ಬರಂಗಿಲ್ಲ, ನಮ್ಗಿದ್ರೆ ಒಂದು 4-5 ಎಕರೆ ಇದ್ರೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ನೋಡ್ರಿ. ನಿಮ್ಗೆ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಗೊಬ್ಬರ ಬೀಳ್ತದ, ಮನೆ ಮುಂದೆ ಎತ್ತಿತ್ತಪ್ಪ ಅಂತ ಅದಕ್ಕೊಂದು ಲಕ್ಷಣ, ನಮಗೊಂದು ಖುಷಿ, ಏ ಎತ್ತದಪ್ಪ ನೋಡ್ಬೇಕು, ಎಕರೆಗೆ ಮಾಡ್ಬೇಕು ಅನ್ನೋದು ಒಕ್ಕಲ್ತನ ಬೇಕು. ಇಲ್ಲ ಸರ್, ಇನ್ನೊಂದು ನಮ್ಗೆ ಎತ್ತಿಲ್ಲ ಅಂದ್ರೆ, ನಾವು ದೊಡ್ಡ ಭೂಮಿ ಇದ್ರೆ ಮತ್ತೆ ಎತ್ತಿಲ್ಲ ಅಂದ್ರೆ, ನಾವು ಇವತ್ತು ಮಳೆ ಬಂದದ ನಾನು ಬೀಜ ಬಿತ್ತಬೇಕು, ಯಾರು ಬಾಡಿಗೆ ಗಳೆವು ಬರಂಗಿಲ್ಲ ನಮ್ಗೆ, ಅವತ್ತೇ ಸಿಗಂಗಿಲ್ಲ ನಮ್ಗೆ. ನಾಳೆ ನಾಡ್ದ ಬಂದ್ರೆ ಅಲ್ಲಿ ನಮ್ಗೆ ತೇವಾಂಶ ಆರೋಗ್ಯ ಇರ್ತದೆ, ಹಂಗಾಗಿ ನಮ್ಗೆ ಇಲ್ಲಿ ಸ್ವಲ್ಪ ಹೆಂಗನ್ನಾಗಲು ತೊಂದರೆ ನಮಗೆ. ನಮ್ಗಿದ್ರೆ ಇವತ್ತು ಮಳೆ ಬಂದದಪ್ಪ, ಇವತ್ತು ಬಿತ್ತಬೇಕಪ್ಪ, ಬಿತ್ತಬೇಕು, ಬಿತ್ತೀವಿ ನಾವು, ಹಂಗಾಗ್ತದೆ. ನಮ್ಮ ಕೈಯಾಗಿನ ಒಕ್ಕಲ್ತನ, ಹ್ಞೂ, ನಮ್ಮ ಕೈಯಾಗಿನ ಒಕ್ಕಲ್ತನ. ಯಾಕಂದ್ರೆ ಎಷ್ಟು ಸಣ್ಣ ರೈತರು ಇರಲಿ ಅಂದರೆ ಎತ್ತುಗಳು ಕಟ್ಟಿದ್ರೆ ಅದು ಮೇಯಿಸ್ಬೇಕು, ಅದು ಇದು ಮಾಡಬೇಕು, ಮಾಡಬೇಕು ಕಷ್ಟ ಇರ್ತದ, ಅದನ್ನು ನಾವು ಪಳ್ಳೇಬೇಕು, ಆ ಕಷ್ಟ ಪಳ್ಳೇಬೇಕು. ನಾವು ಸ್ವಲ್ಪ ನಾವು ಉದ್ಧಾರ ಆಗಬೇಕು, ಸ್ವಲ್ಪ ಇದಾಗಬೇಕಂದ್ರೆ ನಾವು ಕಷ್ಟ ಪಳ್ಳಬೇಕು. ನಾವು ಕಷ್ಟಪಟ್ಟರೆ ಮತ್ತೆ ಇರ್ತದ, ಇಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ, ಏ ಬ್ಯಾಡ ಬಿಡಪ್ಪ ಎತ್ ನಮ್ಮೂರಾಗ ಅಂತಾರೆ, ಏ ಬ್ಯಾಡ ಬಿಡಪ್ಪ ಎತ್ತುಗಳು ಇದು ಮಾಡ್ಕೊಂಡು, ಅದಕ್ಕೊಬ್ಬರು ನಿಂದಿರ್ಬೇಕು, ಅದಕ್ಕೆ ಕಟ್ಟೆ ಹಾಕ್ಬೇಕು, ನೀರು ಹಾಕ್ಬೇಕು, ಹುಲ್ಲು ಹಾಕ್ಬೇಕು, ಮೇಯಿಸ್ಬೇಕು, ಒಬ್ಬರು ಅದಕ್ಕೆ ನಿಂದಿರ್ಬೇಕು, ಎಲ್ಲಿ ಬಿಡಪ್ಪ ನಾವು ಕೆಲ್ಸಕ್ಕೆ ಹೋಗವ್ರು ಅಂತಂದು ಎತ್ತುಗಳು ಮತ್ತೆ ಮಾಡಂಗಿಲ್ಲ. ಕೆಲವ್ರು ಮಾಡಂಗಿಲ್ಲ ಸರ್, ಕೆಲ್ಸಕ್ಕೆ ಗಿಲ್ಸ್ಕ ಹೋಗ್ತಾರೆ. ಯಾಕಂದ್ರೆ ನಾವು ಈಗ ನಮ್ಮ ಹೆಣ್ಮಕ್ಳು, ನಮ್ಮ ತಾಯಿ, ನಾವೆಲ್ಲರೂ ಅಲ್ಲಿ ಒದ್ಲಾಗಿರ್ತೀವಲ್ಲ, ನಾವು ಈ ಕಡೆ ಬಂದಿವಿ ಅಂದ್ರೆ ನಾವು ಅವ್ರು ನೋಡ್ಕೊಂತಾರೆ. ಹ್ಞೂ, ಒಂದೊಂದು ದಿನ ಈಗ ಮಳೆಗಾಲದಾಗ ಅವ್ರಿಗೆ ಮೇಯ್ಸಕ್ಕಾಗಲಿಲ್ಲ ಅಂದರೆ ಅಲ್ಲಿ ನಮಗೆ ನಮ್ಮ ಏರಿಯಾದಾಗ ಫಾರೆಸ್ಟು ಸ್ವಲ್ಪ ಗುಡ್ಡಗಳ ಏರಿಯಾಗ ಮತ್ತೆ ಯಾವ ಸರ ಹಂಗೆ ಹೋಗಿ ಸ್ವಲ್ಪ ಉದ್ದ ಕಟ್ಟೆ ಹಾಕ್ಬಿಡ್ತಾರೆ, ಮೇಯ್ತಾವೆ ಅವು ಮೇಯ್ತಾವೆ. ಮತ್ತೆ ಈಗ ಎಮ್ಮೆದ ಅಂತ ಹೇಳಿದ್ರಿ, ಆಕಳದ ಅಂತ ಹೇಳಿದ್ರಿ, ಕುರಿ ಕೋಳಿ ಏನಾರ ಐತೇನ ಟಗರ್ಗೆ ಏನಾರ? ಕುರಿ ಇಲ್ಲ, ನಾವು ಕುರಿ ಸಾಕಿಲ್ಲ, ನಾವು ಸಾಕಿಲ್ಲ, ಆಡು ಕುರಿ ಇಲ್ಲ, ಎಮ್ಮೆ ಅದ ಆಕಳ ಅದ ಎರಡು ಇರ್ತಾವ ಅಷ್ಟೇ. ಕೋಳಿಗಳು ಇಲ್ಲ, ಇಲ್ಲ ಕೋಳಿ ಇಲ್ಲ, ಏನಿಲ್ಲ ಸರ್. ನಾವು ಅವೆಲ್ಲ ನಾವು ಒಲ್ಲಾಗೆ ಕಟ್ಟಾಗಿ ಬರ್ತಿದ್ವಿ. ನಮ್ಮೂರಾಗ ಈಗ ಬೆಟ್ಟದಲ್ಲಿ ಒಂದು 2-3 ಚಿರತೆ ಸೇರ್ಕೊಂಡವ, ಅವು ಮೊನ್ನೆ ಏನ್ ಮಾಡಿದ್ವಿ ಅಂದ್ರೆ ಸರ್, ಎತ್ತುಗಳು ಅವು ಇವು ತಿಂದ ಈಗ ನಾವು ಮನೆಗೆ ಇಡ್ಕೊಂಡು ಬರ್ತೀವಿ. ಒಂದು 6 ತಿಂಗಳಾಯ್ತು, ಭಾಳ ತ್ರಾಸಾಗ್ಯದ ಸರ್ ನನಗೆ. ಇಡ್ಕೊಂಡು ಬರ್ಬೇಕು, ಇಡ್ಕೊಂಡು ಹೋಗ್ಬೇಕು. ಅವಾಗಿಲ್ಲ, ನಾವು ಪಂಚಾಯತಲ್ಲಿ ಇವರು ದನದ ಕೊಟ್ಟಿಗೆ ಅಂತ ಮಾಡಿದ್ರು, ನಾವು ಅದರಲ್ಲಿ ಕಟ್ಟಾಗಿ ಬರ್ತಿದ್ವಿ. ಈಗೆಲ್ಲ ಸ್ವಲ್ಪ ಏನು ಚಿರತೆ ಗಿರತಿ ಹಾವಳಿ ಆಗದ ಹಾವಳಿ ಆಗದ ಬಹಳ ಹಾವಳಿ ಆಗದ ಸರ್. ಎರಡು ಬೋನ್ನಲ್ಲಿ ಬಿದ್ದು ಹಿಡ್ಕೊಂಡು ಬಂದ್ರು, ಇನ್ನೂ ಒಂದು ಅದಂತ ಹೇಳ್ತಾರೆ, ಮತ್ತೆ ಅದೊಂದು ಸಿಕ್ಕರೆ ನಮ್ಗೆ ಅನುಕೂಲ ಆಗ್ತದೆ. ಹೆಂಗ ಅನ್ಸತ್ರಿ ರಮೇಶ್ ನಾಗರ? ಬಹಳ ಖುಷಿ ಆಯ್ತು ನಿಮ್ ಜೊತೆ ನೋಡ್ರಿ. 6 ಎಕರೆ ಭೂಮಿ ಒಳಗ ನಿಮ್ದು ಭತ್ತ ಅದ, ಹತ್ತಿ ಅದ, ಜೊತೆಗೆ ತರಕಾರಿ ಮಾಡ್ಕೊಂಡು ನೆಮ್ಮದಿಯಾಗಿ ಬದುಕ್ ಮಾಡಕತ್ತೀರಿ. ಈಗ ತರಕಾರಿ ಬೆಳೆಯವರಿಗೆ ಅಥವಾ ಈಗ ಕೇವಲ ಒಬ್ರು ಏನ್ ಮಾಡ್ತಾರೆ, ಒಂದೇ ಬೆಳೆ ಹಾಕ್ತಾರೆ. 6 ಎಕರೆ ಭೂಮಿ ಇತ್ತಪ್ಪ ಅಂತಂದ್ರೆ ಹಾಕಿದ್ರೆ ತೊಗರಿ, ಹತ್ತಿ, ಕವಳೆ ಹಾಕ್ಬಿಡ್ತಾರೆ. ಏನ್ ಹೇಳ್ತೀರಿ? ನಮ್ಗೆ ಸರ್ ಈಗ ತೊಗರಿ ಹಾಕ್ತಿವಿ. ತೊಗರಿ ಏನಾಗ್ತದೆ ಸರ್, ನಮ್ಮ ಭೂಮಿ ಹೆಚ್ಚು ಮಳೆ ಬಂದ್ರೆ ತೊಗರಿ ನಾಶ ಆಗ್ತದೆ ಸರ್. ನಮ್ಮ ಭೂಮಿ ನಿಂತು ಅದು ತೊಗರಿ ಆಟೋಮೆಟಿಕ್ ಆಗಿ ಒಣಗೋಗ್ತದೆ ಸರ್. ಅದು ನಮ್ಮ ಭೂಮಿ ಅಂದ್ರೆ ಬೇರೆ ಕಡೆ ಹೆಂಗದೇನ ನಮ್ಗೆ ಅರ್ಥ ಆಗಂಗಿಲ್ಲ. ನಮ್ಮ ಕಡೆಗೆ ಅಂದ್ರೆ ತೊಗರಿ ನೀರು ನಿಂತಾವಂದ್ರೆ ತಂತಾನೆ ಒಣಗೋಗ್ತಾವ, ಬೆಂಕಿ ಹಚ್ಚಿದಾಗಿದಂಗೆ ಆಗ್ತಾವ. ಹಾಂ, ನಾವು ತೊಗರಿ ಹಾಕ್ತೀವಿ ಸರ್, ನಮ್ಮ ಮನೆ ಪೂರ್ತಿಗೆ ಹಾಕ್ತೀವಿ. ಹಾಂ, ನಾವು ಮೆಣಸಿನ್ಕಾಯಿ ಇಡ್ತೀವಿ, ಮೆಣಸಿನ್ಕಾಯಿ ಮತ್ತೆ ಇಡ್ತೀವಿ. ನಮ್ಮ ಮನೆಗೆ ಎಷ್ಟಾಗ್ತದ ಅಷ್ಟೇ ಇಡ್ಕೊಂತೀವಿ ನಾವು ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ತೊಗರಿ ಈಗ ಹತ್ತಿ ಭತ್ತ ಅಂದ್ರೆ ನಾವು ಹೆಚ್ಚಾದ್ರೆ ಮಾರ್ತೀವಿ. ಹತ್ತಿ ಭತ್ತ ಮಾರೋದೇ ನಾವು. ಮಾಡ್ಕಣ್ರಿ. ಈಗ ತರಕಾರಿ ಬೆಳೆದ್ಮೇಲೆ ಏನಾರ ಮನೆಗೆ ಕಟ್ಸ್ಕೊಳ್ಳೋದು, ಮನೆಗೆ ಮದ್ವೆ ಗಿದ್ವಿ ಏನಾರ ಒಳ್ಳೇದಾಗೈತೆ ನಿಮ್ಗೆ? ಏ ಆಗ್ಯದ ಸರ್, ಆಗ್ಯದ. ನಾವು ಮನೆ ಕಟ್ಸ್ಕೊಂಡಿವಿ ಅಂದ್ರೆ ನಾವು ನೋಡ್ರಿ ಸರ್, ನಾವು ಕೂಲಿ ಅವ್ರ ಮೇಲೆ ಆಧಾರ ಬೀಳಾರ್ದಂಗ ನಾವಿಷ್ಟು ಕಷ್ಟಪಟ್ಟು ನಮ್ ಕೆಲ್ಸ ಹೆಚ್ಚಾದ್ರೆ ಆಳು ಇಟ್ಕೊಂಡು ಮಾಡಿದ್ರೆ ನಮ್ಗೆ ಉಳಿತಾಯ ಆಗ್ತದ. ಎಲ್ಲ ಇಲ್ಲಪ್ಪ, ಟ್ರಾಕ್ಟರ್ನಿಂದ ಓಡಿಸ್ಬೇಕು, ಎಲ್ಲ ಕೂಲಿ ಅವ್ರಿಂದ ಮಾಡಿಸ್ಬೇಕಂದ್ರೆ ಸ್ವಲ್ಪ ಕಷ್ಟನೇ. ನಾವು ನಿಂದಿರ್ಬೇಕು ಸರ್. ನಾವು ಹಗಲು ರಾತ್ರಿ ಅಂದ ನಾವು ಒಂದೊಂದ್ಸಿನ ಹಬ್ಬ ಹರಿದಿನ ಅಮಾಸೆ ಹುಣ್ಣಿಮೆ ಅನ್ನಂಗಿಲ್ಲ ಸರ್. ನಾವು ಹೋಗಿದ್ದೇ ಹೋಗಿದ್ದು ಕಟ್ ಮಾಡ್ಬೇಕು, ಬೆಳೆದ ಬಂದ ಮಾರ್ಕೆಟ್ ಒಯ್ಯಲೇಬೇಕು. ಮತ್ತೆ ಕೆಲವೊಂದ್ಸಲ ಕಟ್ ಮಾಡಿದ್ಮೇಲೆ ಈಗ ಮಾರ್ಕೆಟ್ ನಾಗ ಧಾರಣೆ ಇಲ್ಲ, ಆತ್ಮದಾಗ ಅವತ್ತು ಯಾರು ಒಯ್ಲಿಲ್ಲ, ಅವತ್ತು ಮಾಲ್ ಉಳಿದ್ ಬಿಡ್ತು ನಿಮ್ ತರಕಾರಿ, ಏನ್ ಮಾಡ್ತೀರಿ? ಈಗ ಎಷ್ಟೋ ಸಲ ವಾಪಸ್ ತಂದಿದ್ದು ಉದಾಹರಣೆ ಅವ್ ಸರ್. ಒಂದೊಂದ್ಸಲ ಏನಾಗ್ತದೆ ಸರ್, ನಮ್ಮೂರ ಅವ್ರಿಗೆ ಗೋಶಾಲ ಅವ್ರು ಪರಿಚಯ ಅವ್ರ, ಅಲ್ಲಿ ಪಾಲಕ್ ಹೋಗ್ಲಿಲ್ಲ ಅಂದ್ರೆ ಗೋಶಾಲ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ಆಕಳಿಗೆ ಅದು ಲಾಸ್ಟ್ಗೆ 50 ರೂಪಾಯಿಗೆ 100 ಆಗ್ಲಿ ತಗೊಂಡು ಹೋಗ್ತಾರೆ, ಆಕಳಿಗೆ ತಗೊಂಡು ಹೋಗ್ತಾರೆ. ಹಂಗನೂ ಆಗ್ಯದ ಸರ್, ಇಲ್ಲಂತ ಹಂಗಾಗ್ಯದ ಹಂಗಾಗ್ಯದ. ನಾವೊಂದು ಬಹಳ ಸಸ್ತಾಗಿ ಮಾರ್ಕೆಟ್ನಾಗ ಇವತ್ತು ಬೇಡಿಕೆ ಇಲ್ಲಪ್ಪ ಅಂದ್ರೆ ನಮ್ಮೂರವ್ರು ಯಾರನ್ನೊಬ್ರು ಗೋಶಾಲ ಅವ್ರಿಗೆ ಫೋನ್ ಮಾಡ್ತಾರೆ, ಅವ್ರು ಗೋಶಾಲ ಅವ್ರು ಬಂದು ಒಂದು ಆಟೋ ಟಾಟಾ ಏಸ್ ಮಾಡ್ಕೊಂಡು ಬಂದು ಎಲ್ಲ 50 ರೂಪಾಯಿಗೆ 100 ಎಷ್ಟಕ್ಕೆ 100 ಹಾಕೊಂಡು ಹೋಗಿ ಆಕಳಿಗೆ ಹಾಕ್ತಾರೆ. ಹಂಗನು ಬಹಳ ಸಲ ಆಗ್ಯದ. ಹ್ಮ್, ಆಗ್ಯದ ಆಗ್ಯದ ನೋಡ್ರಿ. ಒಂದೊಂದ್ಸಲ ಡಿಮ್ಯಾಂಡ್ ಇರ್ತದ, ಒಂದೊಂದ್ಸಲ ಕೊಂಡ್ಕೊಳ್ಳೋರು ಬಹಳ ಮಂದಿ ಬರ್ತಾರ, ನಮ್ಮ ಹತ್ರ ಮಾಲ್ ಇರಂಗಿಲ್ಲ. ಒಂದೊಂದ್ಸಲ ಜಗ್ಗಿ ಮಾಲ್ ಬಂದ್ಬಿಡ್ತದ, ತಗೊಳ್ಳೋರು ಇರಂಗಿಲ್ಲ. ಹಿಂಗನು ಆಗ್ತದ ತರಕಾರಿ ಬೆಳೆಯೋರಿಗೆ? ಈಗ ನೋಡ್ ಸರ್, ಈಗ ಕೊತ್ತಿಮಿರಿ ಬೆಳೆವಲ್ದು, ಕೊತ್ತಿಮಿರಿ ನಾವು ಬೆಳಸಕ್ ಹೋದ್ರೆ ಎಲ್ಲ ಕೆಂಪಗಾಗಿ ಸತ್ತೋಗ್ತದ. ಮಾರ್ಕೆಟ್ನಾಗ ಜಗ್ಗಿ ಬೇಡಿಕೆ ಅದ, ನಮ್ಮಲ್ಲಿ ಕೊತ್ತಿಮಿರಿ ಇಲ್ಲ. ನೀವು ಯಾವ ಬೆಳೆ ನೋಡ್ ಸರ್, ಕೊತ್ತಿಮಿರಿ ಮೆಂತೆ ಯಾವ್ದನ್ನಾಗ್ಲಿ ನಾನು ರೈತರಿಗೆ ಹೇಳ್ತೀನಿ, ಚಳಿಗಾಲದಾಗ ಸಸ್ತಾಗ್ತದ. ಗೌರುಣ್ಣಿಮ್ಲಿಂದ ಶಿವರಾತ್ರಿ ತನಕ ಸಸ್ತಾಗ್ತದ ನೋಡ್ ಸರ್. ನೀವು ಮತ್ತೆ ಟೆಸ್ಟ್ ಮಾಡಿ ನೋಡ್ರಿ ಮಾರ್ಕೆಟ್ಗೆ, ಆವಾಗ ಹೋಗಿ ಗೌರುಣ್ಣಿಮ್ ಬರ್ತದಲ್ಲ ಸರ್, ಚಳಿಗಾಲ ಚಾಲಾಗ್ತದಲ್ಲ, ಆವಾಗ್ಲಿಂದ ಶಿವರಾತ್ರಿ ತನಕ ಯಾವ ಮಾಲನ್ನಾಗ ಸಸ್ತ ಇರ್ತದ ನೋಡ್ ಸರ್. ನೀವು ಅಂದ್ರೆ ಮುಂಜಾನೆ ಹೋಗ್ಬೇಕು, ಸಂಜೆ ಹೋದ್ರೆ ಏನಾಗ್ತದ ಸರ್, ಅವ್ರು ನಮ್ಮಲ್ಲಿ ತಗೊಂಡಿದ್ದವ್ರು ದಿನಾ ಒಂದೇ ರೇಟ್ಗೆ ಮಾರ್ತಾರ. ನಾವು 1 ರೂಪಾಯಿಗೆ ಒಂದು ಸೂಡು ಹಾಕಿದ್ರೆ ಅವರು 10 ರೂಪಾಯಿಗೆ 4 ಕೊಡ್ತಾರೆ ನಿಮ್ಗೆ. ನಾವು 10 ರೂಪಾಯಿಗೆ 10 ಹಾಕಿದ್ರೆ ಅವ್ರು 10 ರೂಪಾಯಿಗೆ 4 ಕೊಡ್ತಾರೆ ನಿಮ್ಗೆ. ನೀವು ಮುಂಜಾನೆ ಹೋಗ್ಬೇಕು, ಅದು ರೇಟ್ ಹೆಂಗೆ ಇರ್ತದ ಏನಂತ. ಒಂದೊಂದ್ಸಲ ಕಷ್ಟ ಆಗ್ತದ ಸರ್, ಒಂದೊಂದು ಹಂಗೆ ಸರ್. ಈಗ 30% ಕಷ್ಟ ಆದರೆ 70% ಉಳಿತಾಯದಲ್ಲೇ ಇರ್ತೀವಿ. ಹಂಗೇನಿಲ್ಲ, ಪೂರಾ ಲಾಸ್ ಇಲ್ಲ, ಪೂರಾ ನಾವು ದೊಡ್ಡ ಲಾಭ ಇಲ್ಲ. ನಾವು ಅಂತೀವಲ್ಲ ಸರ್, ನಮ್ಮ ಮನೆ ಸಂಸಾರಕ್ಕೆ ನಮ್ಗೆ ಚಿಂತೆ ಇಲ್ಲಂಗಿಲ್ಲ. ನಾವು ಮಾರ್ಕೆಟಿಗೆ ಬಂದರೆ ದಿನ ಕಾಯಿಪಲ್ಲೆ ಒಯ್ತೀವಿ, ದಿನ ನಮ್ಮ ಮನೆ ಸಾಮಗ್ರಿಗಳು ಏನೇನು ಬೇಕು ಅವೆಲ್ಲ ಒಯ್ತೀವಿ. ಎಲ್ಲ ಕಷ್ಟಗಳು ಈಗ ನಮ್ದು ಅಂದ್ರೆ ಸಣ್ಣ ಪುಟ್ಟ ಖರ್ಚುಗಳು ಎಲ್ಲ ಹಬ್ಬ ಹರಿದಿನ ಅಮಾಸೆ ಹುಣ್ಣಿಮೆ ಏನಿಲ್ಲ ಅದ್ರಾಗೆ ನಾವು ಇದು ಮಾಡ್ಕೊಂತೀವಿ, ಮೇಂಟೆನೆನ್ಸ್ ಮಾಡ್ತೀವಿ ನೋಡಿ ಸರ್. ಒಳ್ಳೇದು ಅನ್ಮೇಶ್ ನಾಗವ್ರೆ, ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ನೋಡ್ರಿ, ಪ್ರತಾಪ್ ದಿವಸ ಆಸ್ತಿ 6 ಎಕರೆ ಭೂಮಿ ಒಳಗ ನೀವು ಭತ್ತ ಹಾಕೊಂಡಿರಿ, ಹತ್ತಿ ಹಾಕೊಂಡಿರಿ, ಮತ್ತೆ ಬೇರೆ ಬೇರೆ ಸೊಪ್ಪು ತರಕಾರಿಗಳನ್ನ ಮಾಡಿಕೊಂಡು ಒಳ್ಳೆದಾಗಿ ಬದುಕನ್ನ ಅಂತಂದ್ರೆ ಮೈ ಮುರಿದು ಕುಟುಂಬದ ಸದಸ್ಯರೊಂದಿಗೆ ಚೆನ್ನಾಗಿ ದುಡಿದ್ರಿಂದ ಮಾತ್ರ ಭೂಮಿ ತಾಯಿ ಖಂಡಿತ ಕೈ ಹಿಡಿತಾಳೆ. ತಾವು ಹೇಳಿದ ಪ್ರಕಾರ ತರಕಾರಿಗಳನ್ನ ಯಾವ ಸಮಯಕ್ಕೆ ಹಾಕ್ಬೇಕು, ಮತ್ತೆ ಯಾವಾಗ ಹಾಕ್ಬೇಕು, ಹೇಗೆ ಅದನ್ನ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯ. ಸರ್ಕಾರಿ ಗೊಬ್ಬರದ ಮೇಲೆ ನಾವು ಜಾಸ್ತಿ ಅವಲಂಬನೆ ಆಗ್ಬಾರ್ದು. ಜೊತೆಗೆ ನಮ್ಮಲ್ಲಿ ಒಂದನ ಎಮ್ಮೆ ಎರಡೆತ್ತಿತ್ತಪ್ಪ ಅಂತಂದ್ರೆ ನಮಗೆ ಕಾಲಕಾಲಕ್ಕೆ ಏನ್ ಕೆಲಸ ಆಗ್ತಾವೋ ಅವು ಟೈಮ್ ಟು ಟೈಮ್ ಕೆಲಸ ಆಗ್ತವೆ. ಈ ರೀತಿಯಾದಂತಹ ಒಂದು ಜಾಣತನದ ಕೃಷಿಯನ್ನ ಮಾಡಿದ್ರೆ ಖಂಡಿತ ಲಾಭ ಇದೆ. ಅನ್ವೇಷ ನಾಯಕ್ ಅವರ ನಿಮ್ಮ ಕೆಲವು ಕೃಷಿ ವಿಚಾರಗಳನ್ನ ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಮಲಿಯಾಬಾದ್ ಗ್ರಾಮದ ಹನುಮೇಶ್ ನಾಯಕ್ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯ ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31-30 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20-21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 84-92% ಮತ್ತು ಕನಿಷ್ಠ ಆರ್ದ್ರತೆ 62-73% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುಂದಿನ 5 ದಿನಗಳ ಕಾಲ ಸಾಧಾರಣದಿಂದ ಮಧ್ಯಮ ಹಾಗೂ ಮೋಡ ಕವಿದ ವಾತಾವರಣ ಇರುವುದರಿಂದ ರಾಸಾಯನಿಕ ಸಿಂಪರಣೆಯನ್ನು ಮುಂದೂಡುವುದು ಉತ್ತಮ ಹಾಗೂ ಹೆಚ್ಚಿನ ಮಳೆಯಿಂದ ಹೊಲದಲ್ಲಿ ನೀರು ನಿಲ್ಲದಂತೆ ಬಸಿಗಾಲುವೆಗಳನ್ನು ನಿರ್ಮಿಸಿ. ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ರೈತರಿಗೆ ಸೂಚಿಸುವುದೇನೆಂದರೆ ಬೆಳೆಯ ಸಂರಕ್ಷಣಾ ಕ್ರಮಗಳನ್ನು ಬೆಳಗಿನ ಹೊತ್ತಿನಲ್ಲಿ ಅಂಟಿನ ದ್ರಾವಣದ ಜೊತೆ ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡಬೇಕು. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗಬಹುದು. ಆದುದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19-19-19 ಗ್ರಾಂ ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಹತ್ತಿಯಲ್ಲಿ ಹೂ ಉದುರುವುದನ್ನು ನಿಯಂತ್ರಣ ಮಾಡಲು ಫ್ಲಾನೋಫಿಕ್ಸ್ 0.25 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಹತ್ತಿ ಬೆಳೆ ಬಿತ್ತಿದ 70-90 ದಿನಗಳಲ್ಲಿ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 35 ಕೆಜಿ ಯೂರಿಯಾ ಮತ್ತು 15 ಕೆಜಿ ಪೊಟ್ಯಾಶ್ ರಸಗೊಬ್ಬರಗಳನ್ನು ಕೊಡಬೇಕು. ತೊಗರಿ ಬೆಳೆಯಲ್ಲಿ 50% ಹೂ ಆಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಇದೇ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ ಮೇಲ್ಭಾಗದ ಗುಡಿ ಚೀಟುವುದು ಹಾಗೂ 10 ಗ್ರಾಂ 19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲಿಡಿದು ಕಾಯಿಗಳು ಹೆಚ್ಚಾಗ್ತವೆ. ತೊಗರಿಯಲ್ಲಿ ಪೋಮ ಎಲೆಚುಕ್ಕೆ ಹಾಗೂ ಹೂ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಕಾರ್ಬನ್ ಡೈಸಮ್ ಮತ್ತು ಮ್ಯಾಂಕೋಜೆಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಿ. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣದ ಹತೋಟೆಯನ್ನು ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 ಕೆಜಿ ಕಾರ್ಬೋಫುರಾನ್ 3G 1 ಎಕರೆಗೆ ಏರಿಸಬೇಕು. ಶೇಂಗಾ ಬೆಳೆಯಲ್ಲಿ ಸ್ಪೊಡೋಟ್ಪರ ಹತೋಟೆಗೆ 4 ಗ್ರಾಂ ಮೆಟರಿಜಿಯಂ ರಿಲೇ ಅಥವಾ 2 ಗ್ರಾಂ ಇಮೋಮೆಕ್ವಿನ್ ಬೆಂಜೇಟ್ 5 SG ಅಥವಾ 1 ಗ್ರಾಂ ಥಯೋಡಿ ಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗುತ್ತದೆ. ಶೇಂಗಾ ಬೆಳೆಯಲ್ಲಿ ಎಲೆ ಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿಲ್ಲನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಎಲೆ ತಿನ್ನುವ ಕೀಟಗಳ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಯುನಾಲ್ಫಾಸ್ 25 EC ಅಥವಾ 0.1 ಮಿಲಿಲೀಟರ್ ಸ್ಪ್ಯಾನೋಸ್ಯಾಡ್ 45 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರೆಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮೋಮೆಕಿನ್ ಬೆಂಜುಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನ್ಯಾಪ್ತಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಮೆಣಸಿನಕಾಯಿಯಲ್ಲಿ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಲು ಬಿಡಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಾಗ ಅದನ್ನು ಮೇಯಿಸಿ. ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಅಧಿಕ ಲಾಭವನ್ನು ಪಡ್ಕೋಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ನೋಡುವುದಾದರೆ ಹತ್ತಿ ಕನಿಷ್ಠ 5,991 ರೂಪಾಯಿಗಳಿಂದ 6,600 ರೂಪಾಯಿಗಳು, ಮೆಕ್ಕೆಜೋಳ ಇತರೆ 2,250 ರೂಪಾಯಿಗಳಿಂದ 2,260 ರೂಪಾಯಿಗಳು, ಸೋನಾ ಮಸೂರಿ ಭತ್ತ 2,350 ರೂಪಾಯಿಗಳಿಂದ 2,450 ರೂಪಾಯಿಗಳು, ಅಕ್ಕಿ ಇತರೆ 2,850 ರೂಪಾಯಿಗಳಿಂದ 2,850 ರೂಪಾಯಿಗಳು. ಇವಿಷ್ಟು ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯಾದರೆ ಇನ್ನು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆಯನ್ನು ಗಮನಿಸೋಣ. ಸಜ್ಜೆ ಜವಾರಿ ಕನಿಷ್ಠ 1,935 ರೂಪಾಯಿಗಳಿಂದ ಗರಿಷ್ಠ 1,935 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 44 6,027 ರೂಪಾಯಿಗಳಿಂದ 7,435 ರೂಪಾಯಿಗಳು, ಶೇಂಗಾ ಗುಂಗ್ರಿ 3,299 ರೂಪಾಯಿಗಳಿಂದ 4,485 ರೂಪಾಯಿಗಳು, ಹುರುಳಿಕಾಳು 4,500 ರೂಪಾಯಿಗಳಿಂದ 4,500 ರೂಪಾಯಿಗಳು, ಈರುಳ್ಳಿ 955 ರೂಪಾಯಿಗಳಿಂದ 1,235 ರೂಪಾಯಿಗಳು, ಇನ್ನು ಸೂರ್ಯಕಾಂತಿ 4,560 ರೂಪಾಯಿಗಳಿಂದ ಗರಿಷ್ಠ 5,120 ರೂಪಾಯಿಗಳು, ಇನ್ನು ಕೆಂಪು ತೊಗರಿ 5,936 ರೂಪಾಯಿಗಳಿಂದ ಗರಿಷ್ಠ 5,936 ರೂಪಾಯಿಗಳು. ಇವಿಷ್ಟು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯಾದರೆ ಇನ್ನು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಹತ್ತಿ 6,300 ರೂಪಾಯಿಗಳಿಂದ 6,840 ರೂಪಾಯಿಗಳು, ಭತ್ತ ಕಾವೇರಿ ಸೋನ 1,767 ರೂಪಾಯಿಗಳಿಂದ 2,118 ರೂಪಾಯಿಗಳು, ಭತ್ತದ RNR ಹೊಸದು 2,400 ರೂಪಾಯಿಗಳಿಂದ ಗರಿಷ್ಠ 2,480 ರೂಪಾಯಿಗಳು, ಭತ್ತದ RNR ಹಳೆಯದು 2,550 ರೂಪಾಯಿಗಳಿಂದ 2,900 ರೂಪಾಯಿಗಳು, ಇನ್ನು ಸೂರ್ಯಕಾಂತಿ 3,000 ರೂಪಾಯಿಗಳಿಂದ ಗರಿಷ್ಠ 6,150 ರೂಪಾಯಿಗಳು. ರೈತ ಬಾಂಧವರೇ, ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಮಾನ್ವಿ ರಾಯಚೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಇದುವರೆಗೆ ನೋಡಿದೆವು. ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳು ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ MR ಉಮೇಶ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ತದನಂತರ ಪೇಟೆ ಧಾರಣೆ, ಇವಿಷ್ಟು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ಕೇಳುಗಾರೆ, ಈಗ ಕೇಳೋಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಐಸಿಸಿ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಪಂದ್ಯದ 2025 ಗುವಾಹಟಿಯ ಬಸರಾಪುರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆಯುವ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು जाने तूने क्या कहा न जाने मैंने क्या सुना न जाने हमें क्या हुआ लगे दुनिया नहीं नीनी माय डार्लिंग Thank you. ना मेरे बिना तू कहीं जहां भी तू है मैं